ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ, ಪರ್ವತ ಪರ್ವತ ವಜ್ರಗಳು. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ, ಪರ್ವತ ಪರ್ವತ ವಜ್ರಗಳು. ಈ ಸಂಪತ್ತೆಲ್ಲ ನಮ್ಮದೇ ಇಡೀ ಖಜಾನೆಯನ್ನೇ ಕೇಳುವೆವು. ಈ ಸಂಪತ್ತೆಲ್ಲ ನಮ್ಮದೇ ಇಡೀ ಖಜಾನೆಯನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಒಂದು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ಹಮ್ ಮೆಹನತ್ ಕರ್ನೆ ವಾಲೇ ಹೈ, ಹಮ್ ಅಪ್ನಾ ಹಿಸ್ಸಾ ಮಾಂಗೇಂಗೆ. ಏಕ್ ಖೇತ್ ನಹೀ ಏಕ್ ದೇಶ್ ನಹೀ, ಹಮ್ ಸಾರೇ ದುನಿಯಾ ಮಾಂಗೇಂಗೆ. ಏಕ್ ಖೇತ್ ನಹೀ ಏಕ್ ದೇಶ್ ನಹೀ, ಹಮ್ ಸಾರೇ ದುನಿಯಾ ಮಾಂಗೇಂಗೆ. ಹಮ್ ಮೆಹನತ್ ಕರ್ನೆ ವಾಲೇ ಹೈ, ಹಮ್ ಅಪ್ನಾ ಹಿಸ್ಸಾ ಮಾಂಗೇಂಗೆ. ಏಕ್ ಖೇತ್ ನಹೀ ಏಕ್ ದೇಶ್ ನಹೀ, ಹಮ್ ಸಾರೇ ದುನಿಯಾ ಮಾಂಗೇಂಗೆ. ಸಾಗರ ಸಾಗರ ಮೋತಿ ಹೇ ಯಹ, ಪರ್ವತ ಪರ್ವತ ಹೀರಾ ಹೇ. ಸಾಗರ ಸಾಗರ ಮೋತಿ ಹೇ ಯಹ, ಪರ್ವತ ಪರ್ವತ ಹೀರಾ ಹೇ. ಏ ಸಾರಾ ಮಾಲ್ ಹಮಾರಾ ಹೇ, ಹಮ್ ಸಾರೇ ಖಜಾನಾ ಮಾಂಗೇಂಗೆ. ಏ ಸಾರಾ ಮಾಲ್ ಹಮಾರಾ ಹೇ, ಹಮ್ ಸಾರೇ ಖಜಾನಾ ಮಾಂಗೇಂಗೆ. ಹಮ್ ಮೆಹನತ್ ಕರ್ನೆ ವಾಲೇ ಹೇ, ಹಮ್ ಅಪ್ನಾ ಹಿಸ್ಸಾ ಮಾಂಗೇಂಗೆ. ಏಕ್ ಖೇತ್ ನಹೀ ಏಕ್ ದೇಶ್ ನಹೀ, ಹಮ್ ಸಾರೇ ದುನಿಯಾ ಮಾಂಗೇಂಗೆ. ಹಮ್ ಸಾರೇ ದುನಿಯಾ ಮಾಂಗೇಂಗೆ.